ದೇವಿ ಅಗ್ನಿರನ್ನಂ ಆದಿತ್ಯ ಇತಿ ಏಷ ಆದಿತ್ಯ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸಯೇವಾಹಮಸ್ಮಿ ಸಯ ಏತಮೇವಂ ವಿದ್ವಾನ್ ಮಾಸ್ತೆ ಅಪಹದೇ ಪಾಪಕೃತ್ಯ ಲೋಕೀ ಭವತಿ ಸರ್ವಮಾಯುರೇತಿ ಜೀವಕ್ ಜೀವತಿ ನಾಸ್ಯ ಅಪರಪುರುಷ ಕೃಷಿಯಂತೆ ಉಭಯಂ ತಂ ಕುಂಜಾಮಃ ಅಸ್ಮಿಂಶ್ಚ ಲೋಕೇ ಅಸ್ಮಿಂಶ್ಚ ಯೇವ ವೇತಂ ವಿದ್ವಾನ್. ಅಂದರೆ ನಾನು ನಿನಗೆ ಒಂದು ವಿಷಯ ಹೇಳ್ತೇನೆ, ನಾನು ಉಪಾಸನೆ ಮಾಡತಕ್ಕಂಥ ನನ್ನ ಅಂತರ್ಯಾಮಿಯಾಗಿರ್ತಕ್ಕಂಥದ್ದು ನೀನು ಉಪಾಸನೆ ಮಾಡುವಂತದ್ದನ್ನು ಕಾರಣ ನೀನು ಉಪಾಸನೆ ಮಾಡೋದು ಬೇರೆ, ನೀನು ಗುರು ಹೇಳ್ತಾನೆ, ನಾವು ಉಪಾಸನೆ ಮಾಡೋದು ಹೇಳ್ತೇವೆ. ಅಂದರೆ ಅಸಹ ಏನ ಧಾರಕ ಪತ್ರಿಯ ಮೊದಲು ಮಂತ್ರಿ ಮಂತ್ರ ನಿತ್ಯಾಂತರ ಮಂತ್ರ ಮಾಡತಕ್ಕಂಥ ಮನ ಧಾರಕ ಪತ್ರಿ ಆದರೆ ಮೈದಾಳಿ ಮಂತ್ರ ಹೇಳ್ತಾನೆ, ನಾನು ಉಪಾಸನೆ ಮಾಡಿಸ್ಕೋಬೇಕು ಅಂತ ನಾನು ಏನು ಉಪಾಸನೆ ಮಾಡ್ತೇನೆ ಏನಂದ್ರೆ ಆದಿತ್ಯ ಅಂತ ಉಪಾಸನೆ ಮಂದೊಳಗಿರ್ತಕ್ಕಂಥವ್ರು ಅಂತಾನೆ. ಸಹಸ್ಥಾಯ ಪುರುಷೇಸ್ಥ ಸಾವ ಆದಿತ್ಯೆ ಆದಿತ್ಯನಲ್ಲಿ ಸನ್ನಿಹಿತನಾಗಿರ್ತಕ್ಕ ಭಗವಂತ, ಈ ಆದಿತ್ಯನಲ್ಲಿ ಸನ್ನಿಹಿತನಾಗಿರ್ತಕ್ಕ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಈ ಮೂಡನ್ನು ಕಂಟ್ರೋಲ್ ಮಾಡ್ತಾನೆ. ಪೃಥ್ವಿ ಅಗ್ನಿ ಅನ್ನಂ ಆದಿತ್ಯನ, ಯಾಕೆ ಅಂದ್ರೆ ಇದು ಆದಿತ್ಯಕ್ಕೆ ಸಂಬಂಧಪಟ್ಟದ್ದು. ಮೂರು ಶಬ್ದ ಭೂಮಿ ಬೆಂಕಿ, ಭೂಮಿಯಲ್ಲಿರುವ ಬೆಂಕಿ, ಬೆಂಕಿಯಿಂದ ನಾವು ಸಿದ್ಧಪಡಿಸಿರ್ತಕ್ಕಂಥ ಆಹಾರ ಇದು ಮೂರು. ಪೃಥ್ವಿ ಅಗ್ನಿ ಅನ್ನಂ ಇದು ಮೂರನ್ನು ನಿಯಂತ್ರಿಸುವವನಾಗಿ ಆದಿತ್ಯನಾಗಿ ಈ ಮೂರು ನಿಯಂತ್ರಿಸುವ ಆದಿತ್ಯ, ಈ ನಾಲ್ಕರಲ್ಲಿ ಭಗವಂತ ಆದಿತ್ಯನಲ್ಲಿರ್ತಕ್ಕಂಥವಂತನೇ. ಪೃಥ್ವಿ ಶಬ್ದವಾಚ್ಯನ ಪೃಥ್ವಿಯಲ್ಲಿದ್ದಾನೆ, ಅಗ್ನಿ ಶಬ್ದವಾಚ್ಯ ಎಲ್ಲಿದ್ದಾನೆ, ಅನ್ನ ಶಬ್ದವಾಚ್ಯ ಅನ್ನಲಿದ್ದಾನೆ, ಇದನ್ನು ನಿಯಂತ್ರಿಸುತ್ತಾರೆ. ಮೊದಲಿನ ಸ್ಥೂಲ ಸಂಬಂಧ ನೋಡೋಣ. ಆದಿತ್ಯನಿಗೆ ಈ ಮೂರು ಕ್ರಿಯೆಯ ಸಂಬಂಧ ಪೃಥ್ವಿ ಅಗ್ನಿ ಅನ್ನ ಸೂರ್ಯ, ಅದು ಒಳಗಿರ್ತಕ್ಕ ಅಂತರ್ಯಾಮಿಯಾದ ಭಗವಂತನ ವಿಷಯ ಮತ್ತೆ ನೋಡೋಣ. ಮೊದಲು ನಮ್ಮ ಕಣ್ಣಿಗೆ ಕಾಣತಕ್ಕಂಥ ರಿಲೇಷನ್ಶಿಪ್ ಗೊತ್ತಿದೆ ಅಂತರ್ಯಾಮಿಯ ಬಗ್ಗೆ. ಸೂರ್ಯ ಆದಿತ್ಯ ಅವನಿಗೂ ಪೃಥ್ವಿ ಅಗ್ನಿ ಅನ್ನ ಸೂರ್ಯನಿಗೆ ನೇರ ಸಂಬಂಧಪಟ್ಟದ್ದು ಪೃಥ್ವಿ. ಯಾಕೆ ಅಂದರೆ ಪೃಥ್ವಿ ಅಂದ್ರೆ ಅಭಿಮಾನಿ ಪರವಾಗಿ ಬಂದದ್ದು. ಪೃಥ್ವಿ ಅಭಿಮಾನಿ ದೇವತೆ ಯಾರು? ಶನಿ. ಶನಿ ಯಾರು? ಸೂರ್ಯನ ಮಗ. ಅವನ ಮಗನ ಪೋರ್ಟ್ಫೋಲಿಯೋ ಇದು, ಅವನ ಮಗ ಇದ್ರ ಅಭಿಮಾನಿ ದೇವತೆ. ಹಾಗಾಗಿ ಪೃಥ್ವಿ ಸೂರ್ಯನ ಪುತ್ರನಿಗೆ ಸಂಬಂಧಪಟ್ಟದ್ದು. ಯಾಕೆ ಪುತ್ರಸ್ಯ ತಪ್ಪಿತು ಹೋಗುತ್ತೆ ಇದ್ರೆ ಮಗನದ್ದು ತಂದೆ. ಹಾಗಾಗಿ ಭೂಮಿಗೆ ನೇರ ಸಂಬಂಧಪಟ್ಟಿರ್ತಕ್ಕಂಥ ಸೋಲಾರ್ ಎನರ್ಜಿ ಪ್ರಾಣಶಕ್ತಿಯನ್ನು ನೇರ ಭೂಮಿ ಕಳಿಸತಕ್ಕಂಥದ್ದು ಸೂರ್ಯನ ಕೆಲಸ. ಯಾಕೆಂದ್ರೆ ಸೂರ್ಯನ ಮಗ ಶನಿಯೇ ಭೂಮಿಯ ದೇವರು, ಅಭಿಮಾನಿ ದೇವತೆ. ಎರಡನೇದ್ದು ಅಗ್ನಿಗಳು, ಹದಿನೈದನೇ ಕಕ್ಷೆಯಲ್ಲಿರತಕ್ಕಂಥ ಅಗ್ನಿ ಪುತ್ರರೇ ಇವರು. ಹದಿನೆಂಟು ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರುವ ಇವರು. ಹನ್ನೆರಡನೇ ಕಕ್ಷೆಯಲ್ಲಿ ಇರತಕ್ಕಂಥ ಸೂರ್ಯನ ಶಕ್ತಿಯಾಧಾರದಿಂದ ಆ ಬೆಳಕಿನಿಂದ ಈ ಬೆಳಕು ಇಲ್ಲಿ ಅಗ್ನಿಗೆ ಬೆಳಕು ಸೂರ್ಯನಿಂದ. ಹಾಗಾಗಿ ಅಗ್ನಿ ಒಂದು ಸೂರ್ಯನ ಪರಿವಾರ ಪುತ್ರ ಅದು. ಈ ಬೆಳಕು ದೊಡ್ಡ ಬೆಳಕಿನ ಪರಿವಾರ ಸಣ್ಣ ಬೆಳಕು ಆಯ್ತು. ಅಗ್ನಿಗೆ ಅಗ್ನಿ ಪುತ್ರರು ದೇವತೆಗಳು, ಇದಕ್ಕೆ ಶನಿ, ಇವರ ಮಗನದ್ದೇ ಆಯ್ತು. ಅದರ ಕೊನೆಗೆ ಅನ್ನಂ, ಅನ್ನಂ ಇವರು ಸಹಚರ, ಅನ್ನದ ದೇವತೆ ಚಂದ್ರ. ಅದರಿಂದ ಅನ್ನದ ದೇವತೆ ಚಂದ್ರ, ಅನ್ನದ ದೇವತೆ ಸೂರ್ಯ ಕೂಡ. ಯಾಕೆಂದ್ರೆ ಅಗ್ನಿ ಅನ್ನವನ್ನು ಬೇಯಿಸುತ್ತೆ, ಅದರಿಂದ ಅವರು ಅನ್ನದ ದೇವತೆಗಳು. ಪೃಥ್ವಿ, ಪೃಥ್ವಿಯಲ್ಲಿ ಅಗ್ನಿ, ಅಗ್ನಿಯಿಂದ ಅನ್ನ. ಇದಿಷ್ಟು ಬೆಳಗಿನ ಪ್ರಪಂಚದ ಬದುಕಿನಲ್ಲಿ ಇರತಕ್ಕ ಮೂರು ಮುಖಗಳು. ಅನ್ನ ಅಂದ್ರೆ ಆಕಾಶದಲ್ಲಿ ನಾವು ಆಹಾರವಾಗಿ ಸೇವಿಸತಕ್ಕಂಥ ಪ್ರತಿಯೊಂದು ವನಸ್ಪತಿಗಳು, ಫಲ, ಪುಷ್ಪ, ಅದು ಸೂರ್ಯಕಿರಣ ಪಾತದಿಂದಲೇ, ಶಕ್ತಿ ಪಾತದಿಂದ. ಹಾಗಾಗಿ ಅನ್ನಗಳನ್ನ ಸೃಷ್ಟಿ ಮಾಡತಕ್ಕಂಥ, ನ್ಯಾಚುರಲ್ ಆಗಿ ಪುಟ್ಟು ಸೃಷ್ಟಿ ಮಾಡತಕ್ಕಂಥ ಸೂರ್ಯ ಮತ್ತು ಚಂದ್ರ. ಅದನ್ನು ಮತ್ತೆ ಅಗ್ನಿಯಲ್ಲಿ ಬೇಯಿಸಿ ನಾವು ತಿಂದು, ಇದಾಗಿ ಅನ್ನಗಳಲ್ಲಿ ಮನುಷ್ಯ ತಿನ್ನತಕ್ಕಂಥ ಆಹಾರದಲ್ಲಿ, ಆಹಾರವನ್ನ ಸಿದ್ಧಗೊಳಿಸತಕ್ಕಂಥ ಅಗ್ನಿಯಲ್ಲಿ, ಅಗ್ನಿಯ ಅಧಿಷ್ಠಾನವಾಗಿರತಕ್ಕಂಥ ಪೃಥ್ವಿಯಲ್ಲಿ, ಇಷ್ಟು ಕಡೆಯೂ ಭಗವಂತ ತುಂಬಿದ್ದಾನೆ. ಆದಿತ್ಯದಲ್ಲಿರ್ತಕ್ಕಂಥದ್ರಲ್ಲಿ ಕುತ್ಕೊಂಡು ಇದನ್ನು ನಿಯಂತ್ರಿಸ್ತಾ ಇದ್ದಾನೆ. ಅದೇ ರೂಪದಿಂದ ಇದನ್ನು ಹೀಗೆ ಆದಿತ್ಯದಲ್ಲಿರತಕ್ಕ ಭಗವಂತ ಮೂರು ರೂಪದಿಂದ ಈ ಮೂರು ವಸ್ತುಗಳಲ್ಲಿ ತುಂಬಿದ್ದಾನೆ. ಪೃಥ್ವಿಯಲ್ಲಿ ಪೃಥ್ವಿಯಾಗಿ ಪೃಥು, ನಾನು ಹೇಳಿದೆ ಪೃಥು ಅಂದ್ರೆ ಭಾರವುಳ್ಳ ವಸ್ತು. ಪಂಚಭೂತಗಳಲ್ಲಿ ಭಾರ ಇರುವುದು ಮಣ್ಣಿಗೆ ಮಾತ್ರ, ಅದರಿಂದ ಭಾರ ನಿರ್ವಹದ್ರವ್ಯವಾಗಿ ಪೃಥ್ವಿಯಾಗಿ ಅದಕ್ಕೆ ಭಾರ ಕೊಟ್ಟು ನಾನು ಭಾರವೃತ್ತಾಗಿ ಅದರಲ್ಲಿ ತುಂಬಿದ್ದೇನೆ. ಪೃಥ್ವಿ ಶಬ್ದವಾಚ್ಯವಾಗಿ ಅದೇ ಇದರಿಂದ ನನಗೆ ಈ ಒಂದು ಪಾರ್ಥಿವ ಶರೀರವನ್ನು ಕೊಟ್ಟ ಸೂರ್ಯನಲ್ಲಿದ್ದ ಭಗವಂತ. ಯಾಕಂದ್ರೆ ಎಸ್ ಸಹಸ್ಯ ಕಡ್ಡಾಯವು ಶರೀರೇಷ್ಟೇ ಅಂಡವಾದಿತ್ಯ. ಪುರುಷೆ, ನನಗೆ ಮಣ್ಣಿನ ಪಂಚಭೌತಿಕವಾದ ಶರೀರವನ್ನು ಕೊಟ್ಟ. ಬರೀ ಪಂಚಭೂತ ಶರೀರ ಕೊಟ್ಟರೆ ಅನ್ನಮಯ ಕೋಶ ಆಯಿತು, ಅದರೊಳಗೆ ಅಗ್ನಿಯಾಗಿ ಅಗ್ನಿವಾಯು ಆದಿತ್ಯ, ಅಗ್ನಿವಾಯು ಆಕಾಶ, ಅದರೊಳಗೆ ಅಗ್ನಿಯಾಗಿ ಪ್ರಾಣಮಯ ಕೋಶವನ್ನು ಕೊಟ್ಟು, ಹಾಗೆ ನನ್ನ ಪ್ರಾಣಮಯ ಕೋಶದಲ್ಲಿರ್ತಕ್ಕ ಅಗ್ನಿಯನ್ನು ನಿಯಂತ್ರಿಸ್ತ, ನನ್ನ ಕೋಶದಲ್ಲಿರ್ತಕ್ಕಂಥ ಪೃಥ್ವಿಯನ್ನು ನಿಯಂತ್ರಿಸ್ತ, ಆಮೇಲೆ ಇಂದ್ರಿಯಗಳ ಮೂಲಕ ಅನ್ನಂ ಅತ್ತಾಗಿ ವಿಷಯ ಭೋಗವನ್ನು ಕೊಡ್ತಾ, ಆ ಅನ್ನ ಭೋಗ ಭೌತೃತ್ವವಾದ ಮಾನಸಿಕ ಮನೋಮಯ ಕೋಶ, ಇದು ಮೂರು ಕೋಶಗಳು, ಪೃಥ್ವಿ ಎನ್ನುವುದು ಅನ್ನಮಯ ಕೋಶ, ಅಗ್ನಿ ಎನ್ನುವುದು ಪ್ರಾಣಮಯ ಕೋಶ, ಅನ್ನಮನ ಮನೋಮಯ ಕೋಶ, ಈ ಮೂರು ಮುಖೋಶಗಳನ್ನು ನಿರ್ಮಾಣ ಮಾಡಿ ಆದಿತ್ಯನಾಗಿ ಈ ಮೂರನ್ನು ವ್ಯವಸ್ಥೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟು ನನ್ನನ್ನು ಬದುಕಿಸ್ತಕ್ಕಂಥ ಶಕ್ತಿ. ಅದರಿಂದ ಪೃಥ್ವಿಯಲ್ಲಿ ಮೃದುವಾಗಿ ವಿಶಾಲವಾಗಿ ಮತ್ತು ಭಾರವಾಹಕನಾಗಿ, ಅಗ್ನಿಯಲ್ಲಿ ನನಗೆ ಅಂಗಾಂಗಗಳನ್ನು ಚಲಿಸುವಂತೆ ಮಾಡಿದ ಅಂಗನಿ ಅಗ್ನಿ, ಅಂಗಾಂಗಗಳನ್ನು ಚಲಿಸುವಂತೆ ಮಾಡುವುದರ ನಮ್ಮ ಅಂಗಾಂಗಗಳಲ್ಲ, ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದ ಸೃಷ್ಟಿಗೆ ಅಂಗಭೂತರಾದ ದೇವತೆಗಳು, ಸಮಸ್ತ ಪರಿವಾರ ದೇವತೆಗಳ ಚಲನೆಗೆ ಕಾರಣವಾದ ನಮ್ಮ ದೇಹದೊಳಗೆ ಕೂತು ನಮ್ಮ ದೇಹದ ಅಂಗಾಂಗಗಳ ಚಲನೆಗೆ ಕೈಕಾಲು ಚಲಿಸಲಿಕ್ಕೆ ಪ್ರಾರಂಭ ಆಯಿತು, ಚಲನವಲನ ಕರ್ಮ ಆಯಿತು. ಆಮೇಲೆ ಇಂದ್ರಿಯಗಳ ಮೂಲಕ ಅಕ್ಕೀತಿ ಅನ್ನಂ, ನಾನು ವಿಷಯ ಭೋಗ ಮಾಡಿದ, ನಮ್ಮ ವಿಷಯ ಭೋಗ ಕೊಟ್ಟ, ಮನೋಮಯ ಕೋಶದಲ್ಲಿ ಆನಂದ ಅನುಭವ ಕೊಟ್ಟ, ಹೀಗೆ ಅತೃತ್ವ ಎಲ್ಲವನ್ನೂ ಅದರ ಮಾಡಿ ನಮ್ಮ ಇಂದ್ರಿಯಗಳಲ್ಲಿ ವಿಷಯ ಭೋಗ ಮಾಡಿ ಇಡೀ ಪ್ರಪಂಚದಲ್ಲಿ ಸ್ವರೂಪವನ್ನು ಭೋಗ ಮಾಡ್ತಾ ಅನ್ನ ಶಬ್ದ ವಂಚನಾಗಿ ಬ್ರಹ್ಮಾಂಡದಲ್ಲೂ ಬಿಂಡಾಡ್ತಾನೆ, ಅಗ್ರಶಬ್ದ ವಾಚನಾಗಿ ಬ್ರಹ್ಮಾಂಡದಲ್ಲೂ ಬಿಂಡಾಡ್ತಾನೆ, ಪೃಥ್ವಿ ಶಬ್ದ ವಾಚನಾಗಿ ಬ್ರಹ್ಮಾಂಡದಲ್ಲೂ ಬಿಂಡಾಡ್ತಾನೆ, ತುಂಬಿ ಇರತಕ್ಕ ಭಗವಂತನೇ ಸುಮ್ಮನೆ ನಾನು ಉಪಾಸ ಆದಿತ್ಯ ಇದೆ. ಈ ಮೂರರಲ್ಲಿ ತುಂಬಿರುವ ಭಗವಂತನೇ ಆದಿತ್ಯ ನಾಮಕನಾಗಿ, ಅವನು ಯಾಕೆ ಆದಿತ್ಯ ಅಂತ ಹೆಸರು ಅಂದ್ರೆ ಯಾವುದು ಇರದೇ ಇದ್ದಾಗಿದ್ದ ಮಾಧವ್, ಇನ್ಯಾವುದು ಸೃಷ್ಟಿ ಮಾಡುವ ಮೊದಲು ಪ್ರಪಂಚವೇ ಇಲ್ಲದೇ ಇದ್ದಾಗ ಯಾವುದೂ ಇರುವುದಕ್ಕಿಂತ ಮೊದಲು ಇದ್ದವನು ಆದಿತ್ಯ, ಎಲ್ಲಕ್ಕೂ ಆದಿಯಾಗಿ ಕಾರಣವಾಗಿದ್ದವನು, ಸರ್ವಕಾರಣ ಸರ್ವಕ್ಕಿಂತ ಮೊದಲು ಇದ್ದವನಾಗಿ ಸೂರ್ಯನಲ್ಲಿ ಸನ್ನಿಹಿತನಾಗಿದ್ದಾನೆ ಆದಿತ್ಯ ಶಬ್ದವಾಚನಾಗಿ. ಆ ಆದಿತ್ಯ ಶಬ್ದವಾಚ ಹೇಗ ಆದಿತ್ಯೇ ಪುರುಷ ಸೋಹಮಸ್ಮಿ, ಆದಿತ್ಯನಲ್ಲಿ ಸನ್ನಿಹಿತನಾಗಿರತಕ್ಕಂಥ ಭಗವಂತ ಇದ್ದಾನಲ್ಲ ಸಹ ಅಹಮಸ್ಮಿ, ನಾನೇ ಅವನಪ್ಪ, ನಾನೇ ಅವನು ಅಂದ್ರೆ ಗಾರ್ಭವತಿ ಅಗ್ನಿಯೇ ಅವನು ಅಂತ ಅರ್ಥ ಅಲ್ಲ. ಆದಿತ್ಯನಲ್ಲಿ ಇರತಕ್ಕಂತಹ ಪುರುಷ ಯಾರೋ ಅವನು ನಾನೇ, ಇದು ಸಂಸ್ಕೃತದಲ್ಲಿ ಸಹಜವಾಗಿ ನಾನೇ ಅಂದ್ರೆ ನನ್ನೊಳಗಿರುವವನು ಅವನು ಅಂತ ಅರ್ಥ, ನಾನು ಕೂಡ ನನ್ನೊಳಗಿರುವವನು ಅಹಂ ಅಂತ ಅರ್ಥ, ನನ್ನೊಳಗಿರುವವನು ಅಹಂ ಅನಮಸ್ಮಿನೇ ನನ್ನೊಳಗಿದ್ದಾನೆ, ಆದ್ದರಿಂದ ಅಹಮಸ್ಮಿ ನಾನಿದ್ದೇನೆ, ಹಾಗೆ ಅನಮಸ್ಮಿ ಎಂಬುದಕ್ಕೆ ನಾನಿದ್ದೇನೆ ಎಂಬುದು ಅನಂತರದ ಅರ್ಥ, ಮೊದಲು ನನ್ನೊಳಗಿದ್ದಾನೆ ಅವನು ಅಹಂ ಶಬ್ದ ವಚನಕ್ಕೆ ನನ್ನೊಳಗಿರುವುದರಿಂದ ನಾನು ಅಹಂ ಅಹಂ ಕೇಳ್ಕೊಂಡಿದ್ದೇನೆ, ನಾನು ಅಹಂ ಆಗಿದ್ದೇನೆ, ಯಾಕೆಂದ್ರೆ ಅವನು ಅಹಂ ಶಬ್ದ ವಚನಾಗಿ ಸೂರ್ಯನಲ್ಲಿರ್ತಕ್ಕಂಥ ಭಗವಂತನೇ ನನ್ನೊಳಗೆ ಅಹಂ ಶಬ್ದ ವಚನಾಗಿದ್ದಾನೆ, ಗರ್ಭವತಿ ಆದರೆ ಸೋಹಮಸ್ಮಿ ನನ್ನೊಳಗೂ ಅಹಂ ಶಬ್ದ ವಚನೆಗೆ ಅವನಿದ್ದಾನೆ, ಸೇವ ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಭಗವಂತೆಯಲ್ಲಿ, ಹಿಂದಿನೊಳಗಿರುವ ಭಗವಂತೆಯಲ್ಲಿ ಸಣ್ಣ ಬೆಂಕಿ, ಬೆಂಕಿಯೊಳಗಿರುವ ಭಗವಂತೆಯಲ್ಲಿ ಸೂರ್ಯನಲ್ಲಿರುವ ಭಗವಂತೆಯಲ್ಲಿ ಅವನ ಶಕ್ತಿ ಜಾಸ್ತಿ, ಸಯೇವ ಅಹಮಸ್ಮಿ, ಅಲ್ಲಿರುವ ಭಗವಂತ ಎಷ್ಟು ಗುಣಪೂರ್ಣ ಶಕ್ತಿ ಕೊಡನೋ ಅಷ್ಟೇ ಗುಣಪೂರ್ಣನಾದ ಭಗವಂತ ನನ್ನೊಳಗಿದ್ದಾನೆ, ಭಗವಂತರಲ್ಲಿ ಅಭಿವ್ಯಕ್ತಿ ವ್ಯತ್ಯಾಸ ಇಲ್ಲ, ಸ್ವರೂಪ ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ, ಮತ್ತೆ ನನ್ನ ಪಾತ್ರದಲ್ಲಿ ಅದು ಪೂರ್ತಿ ವ್ಯವಸ್ಥೆಗೊಳಿಸಿರುವ ಸೂರ್ಯನ ಶಕ್ತಿ ನನ್ನಲ್ಲಿ ಇಲ್ಲದೇ ಇರಬಹುದು, ಆದರೆ ನನ್ನೊಳಗಿರುವ ಭಗವಂತರಲ್ಲಿ ಪೂರ್ತಿ ಶಕ್ತಿ, ಸೋಹಮಸ್ಮಿ ಅವರೇ ಅವರೇ ಸೈವ, ಇದು ವ್ಯತ್ಯಾಸ ಇಲ್ಲ, ಸೂರ್ಯಾಂತರ್ಗತನಾದ ಭಗವಂತ ಎಷ್ಟು ಗುಣಪೂರ್ಣ ಜ್ಞಾನಾನಂದ ಪೂರ್ಣ ಶಕ್ತಿ ಪೂರ್ಣನೋ ಅದೇ ಜ್ಞಾನಾನಂದ ಗುಣಪೂರ್ಣ ನನ್ನೊಳಗಿರ್ತಕ್ಕಂಥ ಭಗವಂತ ಸೈವ. ಹೀಗೆ ನಾನು ಉಪಾಸನೆ ಮಾಡ್ತಕ್ಕಂಥ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಭಗವಂತ, ಯಾಕಂದ್ರೆ ದೇವತೆಗಳಿಗೆ ಅನ್ನ ಉಪಾಸನೆ, ಅವನು ಸೂರ್ಯಾಂತರ್ಗತನಾದಂತಹ ಪೃಥ್ವಿ ಅಗ್ನಿ ಅನ್ನ ಸೂರ್ಯದಲ್ಲಿ ಇರ್ತಕ್ಕ ಬ್ರಹ್ಮಾಂಡದಲ್ಲಿ ತುಂಬಿರುವ ಭಗವಂತರನ್ನು ಉಪಾಸನೆ ಮಾಡ್ತೇನೆ, ನನ್ನ ತನಕ ಅಂಡಪತ್ಯ ಉಪಾಸನೆ ಮಾಡಬೇಡ, ನಿನ್ನ ಇಬ್ಬರು ಉಪಾಸನೆ ಮಾಡೋದು ಬೇರೆ, ಆ ಉಪಾಸನೆ ಮಾಡಿ ಹೇಳಿಬಿಟ್ಟು ವಿಷಯ ಗೊತ್ತಿರಲಿ ಅಂತ ಹೇಳಿ ಅಂತಾರೆ ಅವರು, ಅದು ಕೊನೆ ಹೇಳ್ತಾರೆ ಬಾ ನಾನು ಹೀಗೆ ಸೂರ್ಯ ಅಂತರ್ಗತನಾಗಿರ್ತಕ್ಕಂಥ ಉಪಾಸನೆ ಮಾಡ್ತೇನೆ, ಅವರು ಇದು ದೇವಯಾನಕ್ಕೆ ಸಂಬಂಧಪಟ್ಟ ಸೂರ್ಯ ಹಗಲಿಗೆ ಸಂಬಂಧಪಟ್ಟವ, ಹಗಲು ಅಂದ್ರೆ ದಿವಾ ಮಾರ್ಗ ದೇವ ಮಾರ್ಗ, ರಾತ್ರಿ ಮಾರ್ಗ ಅದು ಚಂದ್ರ ಮಾರ್ಗ, ಹಾಗಾಗಿ ದೇವಯಾನದಲ್ಲಿ ಮೋಕ್ಷಕ್ಕೆ ಹೋಗ್ತಕ್ಕಂಥ ಉಪಾಸನೆ ಮಾಡ್ತಾರೆ. ದೇವನು ರಾತ್ರಿ ಬಂದ ಚಂದ್ರಮಂಡ. ಹಾಗಾಗಿ ದೇವಯಾನದಲ್ಲಿ ಮೋಕ್ಷಕ್ಕೆ ಹೋಗತಕ್ಕಂಥ ಉಪಾಸನೆ ಮಾಡತಕ್ಕಂಥ ದೇವತೆಗಳಿಗೆ ಮನುಷ್ಯರಿಗೆ ಇರ್ತಕ್ಕಂಥ ಉತ್ಸವ ಅದನ್ನ ಗಾರ್ಹಮತ್ಯ ಆಗಲಿಕ್ಕೆ. ಹೀಗೆ ಉಪಾಸನೆ ಮಾಡಿದ್ರೆ ಏನಾಗುತ್ತೆ? ಈ ರೀತಿ ಉಪಾಸನೆಯನ್ನು ಮಾಡತಕ್ಕಂಥ ಫಲ ಸಯೇದಮೇವಂ ವಿದ್ವಾನುಪಾಸನೆ. ಇದನ್ನ ತಿಳಿದು ಉಪಾಸನೆ ಮಾಡಿದರೆ ಅದು ಅಧಿಕಾರಿಗಳಿಗೆ ಮತ್ತೆ ಎಲ್ಲರೂ ಮಾಡಬೇಕು ಅಂತಲ್ಲ, ತಿಳಿದು ಉಪಾಸನೆ ಮಾಡಿದರೆ ಏನಾಗುತ್ತೆ? ಅಪಹತೆ ಪಾಪಕೃತ್ಯ ಲೋಕಿ ಭವತಿ ಸರ್ವಾಯುರೇತಿ ಜೋಗ್ ಜೀವತಿ ನಾಸ್ಯಾಪರಪಕ್ಷ ಪುರುಷಾ ಕ್ಷೀಯಂತೆ. ಅಪಹತೆ ಪಾಪಕೃತ್ಯ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಮಹಾ ಸುಡುವ ಶಕ್ತಿಯನ್ನು ಎಲ್ಲವನ್ನೂ ನಾಶ ಮಾಡಿ ಸುಟ್ಟುಬಿಡುವಂತ ಬೆಂಕಿಯಾಗಿ ಸೂರ್ಯಮಂಡಲದಲ್ಲಿರುವ ಭಗವಂತ ಅಹಂಬಾಗಿ ಅಹಂ ಶಬ್ದ ವಾಚನಾಗಿ ತಂದೊಳಗಿದ್ದಾನೆ. ತಿಳ್ಕೊಂಡ್ಬಿಟ್ರೆ ಒಳಗೆ ಬಂದು ಕೂತಲ್ವ ಸೂರ್ಯ, ಅವನು ಸುಡ್ತಾನೆ ಏನನ್ನ? ನಾವು ಮಾಡಿದ ಸಮಸ್ತ ಪಾಪಗಳನ್ನ ಸುಟ್ಟುಬಿಡ್ತಾನೆ. ಪಾಪಕೃತ್ಯ ಸಮಸ್ತ ಪಾಪ ಪುರುಷ ನಿರಸನದಲ್ಲಿ ಹೀಗೆ ಅತ್ಯಂತ ಸ್ವೀಕರಣ ಮಾಡತಕ್ಕಂತಹ ಪ್ರಕ್ರಿಯೆ ನಮ್ಮಲ್ಲಿ ಧ್ಯಾನದಲ್ಲಿದೆ. ಹಾಗಾಗಿ ಪಾಪಕೃತ್ಯ ಅಪಹತೆ ನಾವು ಮಾಡಿದ ಸಮಸ್ತ ಪಾಪಗಳನ್ನು ಸುಟ್ಟು ಬಿಡ್ತಾನೆ ಒಳ ಕೂತುಕೊಂಡು ಭಗವಂತ. ಅದಕ್ಕೆ ಅವನಿಗೆ ಅಹಂ ಅಂತ ಹೆಸರು. ಅಹಂ ಅಂದ್ರೆ ಏನು? ಅವನ ಸುಮ್ಮನ ಹೆಸರು, ಅವನಿಗೆ ನಿಜವಾಗಿ ಹೆಸರು. ಅಹಂ ಅಂದ್ರೆ ಹೇಯ, ಕೆಟ್ಟದ್ದು, ಹೊಲಸು, ರಿಜೆಕ್ಟಬಲ್, ಟು ಬಿ ಡಿಸ್ಕಾರ್ಡೆಡ್. ಹಾ ಅಂದ್ರೆ ಹಾನ, ಹೇಯ ಅಂದ್ರೆ ಬಿಡಬೇಕು, ನಾವು ಬಿಡಬೇಕಾದ್ದು. ಯಾವುದು ಬಿಡಬೇಕಾದ್ದು? ಹೊಲಸು, ಅಸಹ್ಯವೋ, ಪಾಪಾದಿಗಳು, ಅವು ವಿದ್ಯತೆ ಅವನಲ್ಲಿ ಇಲ್ಲ, ನಮ್ಮಲ್ಲಿ ಬಿಡೋದು. ಅದನ್ನ ಅಹಂ ಹೆಸರು, ಹೇಯವಾದದ್ದು ಇಲ್ಲದವ. ಮತ್ತು ಅವನು ಅವನನ್ನು ಬಿಟ್ಟು ಯಾವುದು ಬಿಡಬೇಕಾದ್ರು ಅದು ಅವನನ್ನು ಇಟ್ಕೊಂಡೇ ಇಲ್ಲ. ಅವನು ಎಲ್ಲ ಹೇಯವನ್ನು ಬಿಟ್ಟವ ಅಹಂ. ಮತ್ತೆ ಅವನನ್ನು ನಾವು ಬಿಡ್ಲಿಕ್ಕೆ ಆಗುದು, ನಮ್ಮಿಂದ ಅವನು ಹಾನ ಬಿಡ್ಲಿಕ್ಕೆ ಯೋಗ್ಯ ಅಲ್ಲ. ಅವನನ್ನು ಬಿಟ್ಟು ನಾವಿಲ್ಲ, ಬಿಡಬೇಕಾದ್ದನ್ನೆಲ್ಲ ಬಿಟ್ಟು ಅವನಿದ್ದಾನೆ, ನಮ್ಮಲ್ಲೆಲ್ಲ ಬಿಡಿಸ್ತಾನೆ. ನಮಗೆ ಬೇಡವಾದ್ದನ್ನೆಲ್ಲ ಬಿಡಿಸುವವನು, ಬೇಡವಾದ್ದನ್ನು ಯಾವುದನ್ನು ಹಚ್ಚಿಕೊಳ್ಳದವನು, ಮತ್ತು ಅವನನ್ನು ಬಿಟ್ಟು ಯಾರು ಅಲ್ಲಿಯೂ ಇಲ್ಲವೋ ಅವನು ಅಹಂ. ಅಂತ ಭಗವಂತ ಬಳಕುತ್ತರೆ ಪಾಪಸ್ಪರ್ಶ ಹೇಗಾಗುದಪ್ಪ? ಅಪಹತೆ ಪಾಪಕೃತ್ಯ, ಒಳಗಿನಿಂದ ಪಾಪಗಳು ದುಷ್ಟ ಶಕ್ತಿಗಳು ರಾಕ್ಷಸರು, ಒಳಗಿನಿಂದ ಪಾಪಗಳು ಅವರಿಂದ ನಿಯಮವಾಗಿರ್ತಕ್ಕಂಥ ದುಷ್ಟ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ದೋಷಗಳು, ದೋಷಗಳು ದೋಷವನ್ನು ಪ್ರತಿನಿಧಿಸುವ ಅದರ ಅಭಿಮಾನಿ ದೇವತೆಗಳ ಅಭಿಮಾನಿ ದೈತ್ಯ, ಅವರು ದುಷ್ಟ. ಅದನ್ನು ಹೊರಗಿನ ಅದನ್ನು ನಾಶ ಮಾಡ್ತಾರೆ, ಹೊರಗಿನ ಇದನ್ನು ನಾಶ ಮಾಡ್ತಾರೆ. ಅವನು ಜಾತ ಕುಂಭಾರಹರನಾಯಕ ಕಂಸವಧಾರ ತಾಯ ದೈತ್ಯ ನಾಮ ನಿಧನಾಯಿತು. ದೈತ್ಯರ ನಿಧನ ಅಂದ್ರೆ ಆ ದೈತ್ಯನಿಂದ ಅಭಿಮತ್ಯಮಾನವಾದ ದುಷ್ಟ ಶಕ್ತಿಗಳ ನಿಧನ ಅಷ್ಟೇ, ನಮ್ಮಲ್ಲಿರ್ತಕ್ಕಂಥ ದೋಷಗಳ ನಿಧನ. ಹಾಗೆ ಮಾಡುವುದರಿಂದ ಅವನ ಅಹಂ ಅಹಂ ಶಬ್ದ ವಾಚನ ಇದ್ದಾನೆ. ಅಪಹತೆ ಪಾಪಕೃತ್ಯ, ಆಮೇಲೆ ಏನಾಗುತ್ತೆ? ಪಾಪಗಳೆಲ್ಲ ಪರಿಹಾರ ಆದ್ಮೇಲೆ ಲೋಕಿ ಭವತಿ, ಅದನ್ನು ಲೋಕಕ್ಕೆ ಹೋಗುತ್ತೆ. ಲೋಕಕ್ಕೆ ಹೋಗುದು ಯಾವ ಲೋಕಕ್ಕೆ ಹೋಗುದು? ಯಾವ ಲೋಕ ನಿಜವಾದ ಲೋಕ ಅಲ್ಲಿ ಹೋಗುದು. ಉಳಿದವ ಲೋಕಗಳೆಲ್ಲ ಲೋಕ ಅಂದ್ರೆ ಲೋಕ ದರ್ಶನ ಎಂದು ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಸ್ಥಿತಿ ಅದು ಭಗವನ್ ಲೋಕ. ಅದರಿಂದ ನೀವು ಮುಕ್ತನಾಗಿ ಭಗವನ್ ಲೋಕವನ್ನು ಸಿಕ್ಕಿ ಲೋಕಿ ಭವತಿ ಭಗವನ್ ಲೋಕವನ್ನು ಜ್ಞಾನಮಯವಾಗಿರ್ತಕ್ಕಂಥ ಲೋಕವನ್ನು ಪಡೆಯಿತು. ಅಲ್ಲಿ ಹೋದ್ರೆ ಮತ್ತೆ ವಾಪಸ್ ಯಾವಾಗ ರಿಟರ್ನ್ ಟಿಕೆಟ್ ಸರ್ವಮಾಯುರೇತಿ, ಆಮೇಲೆ ಪೂರ್ಣಾಯಿಸುವಲ್ಲೇ ವಾಪಸ್ ಬರಬೇಕಿಲ್ಲ ನಿತ್ಯ ಲೋಕ. ಸರ್ವಮಾಯುರೇತಿ ಆದರೆ ಅಲ್ಲಿ ನಿತ್ಯ ಇದ್ರೆ ಅಲ್ಲಿ ಮತ್ತೆ ಪುನಃ ಏನಾದ್ರೂ ದುಃಖ ಅಲ್ಲಿ ಇದ್ದು ಇಲ್ಲಿ ಇದ್ದು ದುಃಖ ಆಯ್ತು ಬೇಡ ಅಂತ ಅಲ್ಲಿ ಬರು ಅಲ್ಲಿ ಇದ್ದು ಬೋರಾಗಿ ಬೇಡ ಅಂತ ಕಂಡ್ರೆ ಜೋಗ್ ಜೀವತಿ, ಯಾವಾಗಲೂ ದುಃಖ ಆಗುದು ಅಜ್ಞಾನದಿಂದ, ಜ್ಞಾನದಿಂದ ಆನಂದ, ಅಜ್ಞಾನದಿಂದ ದುಃಖ. ಅಲ್ಲಿ ದುಃಖ ಆಗಿ ಸಾಧ್ಯ ಯಾಕೆಂದ್ರೆ ಜ್ಞಾನಮಯವಾದ ಸ್ಥಿತಿ ಲೋಕ. ಶೋಕ್ ಅಂದ್ರೆ ಜೀವತನ, ಎಲ್ಲ ವಿಷಯಗಳ ಅರಿವು, ಜ್ಞಾನ, ಸರ್ವಜ್ಞನಾಗಿ ಅಲ್ಲಿ ಬದುಕಿದ್ಯಪ್ಪ. ಅಜ್ಞಾನ ಇದ್ದಂತಾನೆ ದುಃಖ, ಅಲ್ಲಿ ಅಜ್ಞಾನವೇ ಜೋಗ್ ಜೀವತಿ. ಮತ್ತೆ ಗೃಹ ಬರಗಳಲ್ಲಿ ನಾಸ್ಯ ಅಪರ ಪುರುಷ ಕ್ಷೀಯಂತೆ, ಅಪರ ಪುರುಷ ಅಂದ್ರೆ ನಮ್ಮ ಕೈ ಕೆಳಗಿರುವವರು, ಅಪರ ಜೂನಿಯರ್ಸ್ ನಮ್ಮ ಕೈ ಕೆಳಗಿರುವವರು ಅಂದ್ರೆ ಪರಿವಾರದವರು, ದೂತರು, ಸೇವಕರು, ಒಳ್ಳೆ ಪರಿವಾರ ಸಮೇತನಾಗಿ ಪರಿವಾರಗಳಿಂದ ಸೇವೆ ಕೊಟ್ಟುಕೊಂಡು ವೈಭವದಿಂದ ಬದುಕುತ್ತಾರೆ. ಅಪರ ಪುರುಷ ಕ್ಷೀಯಂತೆ, ಯಾವತ್ತೂ ಇವರು ಇವರ ಪರಿವಾರದವರು ನಾಶಗೊಂಡು ಇವರು ಅಸಹಾಯನಾಗುವುದಿಲ್ಲ, ಸದಾ ಸೇವಕರು ಸಿದ್ಧರಿರತಕ್ಕಂತಹ ಬದುಕನ್ನು ಬದುಕುತ್ತಾರೆ. ಇಲ್ಲಿಯೂ ಅಲ್ಲಿ ಇವರಿಗಿಂತ ಕೆಳಗಿನ ಇವರೆಲ್ಲ ಸೇವಕರೇ ಮೋಕ್ಷದಲ್ಲಿ ಕೂಡ. ಮೋಕ್ಷದಲ್ಲಿ ಇವರು ಜೂನಿಯರ್ಸ್ ಜೊತೆ ಬದುಕುತ್ತಾರೆ, ಇಲ್ಲಿಯೂ ಪರಿವಾರ ಸಮೇತ ಬದುಕುತ್ತಾರೆ, ಒಳ್ಳೆ ವೈಭವದ ಬದುಕು. ನಾಸ್ಯ ಅಪರ ಗುರುಡಾ ಕ್ಷೀಯಂತೆ, ವಿಶೇಷ ಹೇಳೇನು? ಉಪವಯಂ ತಮ್ಮ ಕುಂಜಾಮಹ ಅಶ್ವಿಮಿಷ್ಟ ಲೋಕೆ ಅಪಶ್ವಿಮಿಷ್ಟ. ಉಪವಯಂ ತಮ್ಮ ಕುಂಜಾಮಹ, ನಾವೇ ಅವನ ರಕ್ಷಣೆ ಮಾಡಿದ್ದವರು ಜೊತೆಗಿರ್ತೇವಪ್ಪ. ಯಾವಾಗ ಅಗ್ನಿಗಳು ಯಾರು ಇದನ್ನು ಉಪಾಸನೆ ಮಾಡ್ತಾರೆ? ಉಪ ವಯಮುಖ ಕುಂಜಾಮ ಉಪಕುಂಜಾಮ ನಾವು ಸದಾ ಅವನ ಬಳಿಯಿಂದ ರಕ್ಷಣೆ ಮಾಡ್ತೇವೆ. ಅಗ್ನಿದೇವ ಅಗ್ನಿಪಾಸದ ನೀವು ನಾವು ರಕ್ಷಣೆ ಮಾಡ್ತೇವೆ. ಯಾವಾಗ ಎಲ್ಲಿಲ್ಲ ಅಶ್ವಿನ ಲೋಕೆ ಅಶ್ವಿನ ಇಹದಲ್ಲಿಯೂ ಮೋಕ್ಷಕ್ಕೆ ಹೋಗೋ ತನಕ ಅಗ್ನಿ ಉಪಾಸನೆ ಮಾಡುವವರಿಗೆ ಅಗ್ನಿ ದೇವತೆಗಳ ರಕ್ಷಣೆ ಇದೆ. ಯಾರು ಅಗ್ನಿ ಉಪಾಸನೆ ಮಾಡ್ತಾರೆ ಅವರಿಗೆ ಅಗ್ನಿ ಭಯ ಇಲ್ಲ. ಅಗ್ನಿ ರಾಮ ದೇವರಿಗೆ ಅಗ್ನಿ ಭಯ ಇಲ್ಲದೆ ಅಗ್ನಿಯಿಂದ ಜನ್ಯವಾದಂತಹ ನೀರಿನ ಭಯ ಇಲ್ಲ. ಅಗ್ನಿ ಉಪಾಸಕರಿಗೆ ಪ್ರತಿಯೊಂದು ತೇಜಸ್ಸನ್ನು ಇದರ ಭಯ ಇಲ್ಲ. ಮೋಕ್ಷಕ್ಕೆ ಹೋದಾಗಲೂ ಕೂಡ ಸದಾ ಉತ್ತಮರಾಗಿ ಅವರ ಜೊತೆಗೆ ಇದ್ದರು ರಕ್ಷಣೆ ಮಾಡ್ತಾ ಅವರ ಜ್ಞಾನ ಆನಂದಕ್ಕೆ ನೆರವನ್ನು ಇಡ್ತಾ ಇರುತ್ತೆ. ಹೀಗೆ ಇದರಲ್ಲೂ ಹೊರದಲ್ಲೂ ನಾವು ಅವರಿಗೆ ಪಾಲಕರಾಗಿ ಸಹಾಯಕರಾಗಿ ರಕ್ಷಕರಾಗಿ ಇರ್ತೇವೆ. ಕೆಲವರು ಈ ವಾಕ್ಯವನ್ನ ಸೇವಕರು ಹೇಳುವ ಮಾತು ಅಂತ ಹೇಳ್ತಾರೆ. ಸಹಜವಾದಂತಹ ಅರ್ಥ ಸೇವಕರು ಹೇಳುವ ಮಾತು ಅಂದ್ರೆ ಅಪರ ಪುರುಷ ಇವರು ಜೂನಿಯರ್ಸ್ ಕೆಲಸದವರೆಲ್ಲ ಇರ್ತಾರಲ್ಲ ಅವ್ರು ಹೇಳ್ತಾ ಇರ್ತಾರೆ ಉಪವಯಂ ತಮ್ ಪೂಜಾಮಹ ಶಿಕ್ಷಲೋಕೆ ಮಶ್ಲೋಕೆ ನಾವು ಈ ಲೋಕದಲ್ಲೂ ಪುರಲೋಕದಲ್ಲೂ ಎಲ್ಲರೂ ಮೋಕ್ಷದಲ್ಲೂ ಅವ್ರು ಸೇವೆ ಮಾಡ್ತಾ ಇರ್ತೇವೆ ಅಂತ ಹೇಳಿಕೊಂಡು ಸೇವಕರು ಹೇಳ್ತಾರೆ. ಸೇವಕರು ಹೇಳಲಿಕ್ಕೆ ರೈಟ್ ಇಲ್ಲ. ಪಾಪ ಅವರಿಗೆ ನೀವು ಹೋಗೋದೆಲ್ಲ ಹೋಗೋ ರೈಟ್ ನೀವು ಮೋಕ್ಷಕ್ಕೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೆ ಯಾರಿಗೆ ಗೊತ್ತು? ಅವರು ಪರಿವಾರದವರೆಲ್ಲ ಹೀಗೆ ಹೇಳ್ತೇವೆ. ಪರಿವಾರದವರು ಈ ಲೋಕದಲ್ಲಿ ಮೋಕ್ಷದಲ್ಲಿ ನಾವು ಅವ್ರ ಜೊತೆ ಇರ್ತೇವೆ ಅವ್ರು ಸೇವೆ ಮಾಡ್ಕೊಂಡಿರ್ತೇವೆ ಅಂತ ಅವ್ರು ಸೇವಕರು ಹೇಳ್ತಾರೆ. ಸೇವಕರು ಹೇಳೋದು ಹೀಗೆ ಏತಮೇವಂ ವಿದ್ವಾನ್ ಉಪಾಸನೆ ಈ ರೀತಿಯಾಗಿ ಭಗವಂತನನ್ನ ಆದಿತ್ಯ ಸ್ಥಿತನಾದ ಭಗವಂತನನ್ನು ಉಪಾಸನೆ ಮಾಡತಕ್ಕವರು ಆದಿತ್ಯ ಸ್ಥಿತನಾದ ಭಗವಂತನೇ ಆದಿತ್ಯ ನಾಮಕನಾದ ಭಗವಂತನೇ ಪೃಥ್ವಿ ಅಗ್ನಿ ಖಂಡಗಳಲ್ಲಿದ್ದು ನಮ್ಮ ಅನ್ನಮಯ ಪ್ರಾಣಮಯ ಮನೋಮಯ ಶರೀರವನ್ನು ಸೃಷ್ಟಿ ಮಾಡಿ ಬ್ರಹ್ಮಾಂಡದಲ್ಲೂ ಪಿಂಡಾಂಡದಲ್ಲೂ ತುಂಬಿ ಪೃಥ್ವಿ ಅನ್ನ ಅಗ್ನಿ ಶಬ್ದವಾಚನಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಿದವರು. ಇದು ಮೋಕ್ಷ ಸಾಧನವಾದ ಒಂದು ಮುಖ ಮೋಕ್ಷದಲ್ಲಿ ಸುಖ ಇರ್ತಾರೆ ಅಂತ ಗಾರ್ಹಪತ್ಯ ಉಪದೇಶವನ್ನ ಮಾಡಿದರು. ಆಮೇಲೆ ಮುಂದೆ ಇನ್ನಿಬ್ಬರು ಉಪದೇಶ ಮಾಡಲಿಕ್ಕಿದೆ. ಸಾಯಂಕಾಲ ನಾಳೆ ಇಡೀ ಇಲ್ಲ, ನಾಳೆ ರಜೆ, ಇವತ್ತು ರಜೆ ಆದರೂ ಕೂಡ ಎಲ್ಲ ದಿವಸ ರಜೆ ಆಗುವಾಗ ದಿವಸ ಮಾಡ್ತಾರೆ. ಎಲ್ಲ ದಿವಸ ಏನಾಗ್ತದೆ ಸಾಯಂಕಾಲ ಮಾಡೋಣ. ಸಾಯಂಕಾಲ ಒಂಬತ್ತುವರೆಗೆ ಸ್ನಾನ ಇದೆ ತನಕವೂ ಅವಕಾಶ ಇದೆ ಅಂತ ಇಲ್ಲ ಅದನ್ನು ಹೇಳಿರುತ್ತೆ ಅಂತ ಅದು ಆರೂವರೆ ಅದೇ ಇನ್ನೆರಡು ಉಪದೇಶವನ್ನು ಇನ್ನೆರಡು ಅಗ್ನಿ ಎರಡು ಅಗಾರಕಪತ್ಯ ಉಪದೇಶ ಮಾಡಿದ್ದನ್ನು ನೋಡ್ತೀವಿ. ನಂತರ ಆದಿಪಚನ ಮತ್ತು ಆಹ್ವಾನಿ ಇವರಿಬ್ಬರು ಏನು ಉಪದೇಶ ಮಾಡ್ತಾರೆ? ಧಾಮರಾಯಣ ಉಪವಾಸ ಅದರ ನಂತರ ಗುರು ಉಪದೇಶ ಇದಕ್ಕೆ ದಿವಸ ತಗೊಂಡು ಎರಡು ಉಪದೇಶ ಓಂ ಸಹನಾಭವತು ಸಹನ ಪುನಃತ್ತು ಸಹ ಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹ ನೌನಃತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಗಾರಕಪತ್ಯ ಉಪದೇಶ ಮಾಡಿದಂಥ ಒಂದು ಮುಖವನ್ನು ನೋಡಿದ್ದೇವೆ. ಸೂರ್ಯನಲ್ಲಿರ್ತಕ್ಕಂಥ ಭಗವತ್ ಶಕ್ತಿ, ಆ ಭಗವತ್ ಶಕ್ತಿಗೆ ಮೂರು ಮುಖಗಳನ್ನು ಹೇಳಿದರು: ಪೃಥ್ವಿ, ಅಗ್ನಿ ಮತ್ತು ಅನ್ನ. ಈ ಮೂರು ಸ್ಥಾನಗಳನ್ನು ಮೂರು ವಿಧದಿಂದ ನಾನು ಬೆಳಿಗ್ಗೆ ಅದನ್ನು ವಿವರಿಸಿದ್ದೆ. ಒಂದು ಪೃಥ್ವಿ ಅಂತಂದ್ರೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪಾರ್ಥಿವ ಅಂಶ, ಇನ್ನೊಂದು ಪೃಥ್ವಿ ಅಂದ್ರೆ ನಮ್ಮ ಅನ್ನಮಯ ಶರೀರ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪೃಥ್ವಿ ಅಂಶ, ಮತ್ತು ಪೃಥ್ವಿ ಅಭಿಮಾನಿ ದೇವ. ಈ ಮೂರು ಮುಖ ತಗೊಂಡು ಪೃಥ್ವಿ, ಈ ಮೂರರಲ್ಲಿ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಪೃಥ್ವಿಯನ್ನು ಭಗವಂತ ತುಂಬಿದ್ದಾನೆ, ಪಿಂಡಾಂಡದಲ್ಲಿ ಇರತಕ್ಕಂಥ ಅನ್ನಮಯ ಶರೀರದಲ್ಲೂ ಭಗವಂತ ತುಂಬಿದ್ದಾನೆ. ಪೃಥ್ವಿಯನ್ನು ನೇಮಿಸತಕ್ಕಂಥ ಅಭಿಮಾನಿ ದೇವತೆಯಾದ ಶನಿಯಲ್ಲೂ ಅಂತರ್ಯಾಮಿಯಾಗಿ ಬರುತ್ತಿದ್ದಾರೆ. ಹೀಗೆ ಸೂರ್ಯನಿಗೆ ಸಂಬಂಧಪಟ್ಟು ಶನಿಯಿಂದಾಗಿ ಪೃಥ್ವಿ ಹತ್ತಿರ. ಎರಡನೇ ಮುಖ ಅಗ್ನಿ. ಅಗ್ನಿ ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಅಗ್ನಿ ಮತ್ತು ಪಿಂಡಾಂಡದಲ್ಲಿ ಇರತಕ್ಕಂಥ ಅಗ್ನಿ, ಅಂದ್ರೆ ಪ್ರಾಣಮಯ ಶರೀರದಲ್ಲಿ ಇರತಕ್ಕಂಥ ಭಾಗ. ಹೀಗೆ ಅನ್ನಮಯ ಶರೀರವನ್ನು ನಿಯಮಿಸುವವರಾಗಿ ದಕ್ಷಿಣೆಯಲ್ಲಿದ್ದಾನೆ, ಪ್ರಾಣಮಯ ಶರೀರವನ್ನು ನಿಯಮಿಸುವಾಗಿ ಅಗ್ನಿಯಲ್ಲಿದ್ದಾನೆ, ಬ್ರಹ್ಮಾಂಡದಲ್ಲಿ ಅಗ್ನಿಯಲ್ಲಿದ್ದಾನೆ. ಇದು ಏನ್ ಮಾಡ್ತಾನೆ ಅಂದ್ರೆ, ಬ್ರಹ್ಮಾಂಡದಲ್ಲಿ ಅಂಗನಿ ತನ್ನ ಪರಿವಾರ ಪುತ್ರರಾಗಿರ್ತಕ್ಕಂತಹ ಬ್ರಹ್ಮಾಂಡದ ನಿಯಾಮಕ ದೇವತೆಗಳನ್ನು ನಿಯಮಿಸ್ತಾನೆ. ಇಲ್ಲಿ ಅಂಗಡಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಂದ್ರಿಯಗಳನ್ನು, ಅಂಗಾಂಗಗಳನ್ನು ನಿಯಮಿಸ್ತಾನೆ. ಪ್ರತಿಯೊಂದು ಅಂಗಗಳಲ್ಲಿ ಇಂದ್ರಿಯಗಳಲ್ಲಿ ನಮಗೆ ಚಲನೆ ಮತ್ತು ಅನುಭವ ಬರುವಂತೆ ಮಾಡ್ತಾನೆ. ಅದರ ನಂತರ ಅನ್ನದಲ್ಲಿ, ಅನ್ನ ಅಂದ್ರೆ ಮುರ್ಮುಖ, ಅನ್ನ ಅಂದ್ರೆ ಪ್ರಪಂಚದಲ್ಲಿ ಇರತಕ್ಕಂತಹ ಆಹಾರ ವಸ್ತುಗಳು. ಅದರ ನಂತರ ನಾವು ದೇಹದಲ್ಲಿ ಅನ್ನ ಸೃಷ್ಟಿಯಾಗತಕ್ಕಂಥ ಮತ್ತು ಒಂದು ವನಸ್ಪತಿಗಳು, ಅದರ ಮೇಲೆ ನಾವು ಸ್ವೀಕಾರ ಮಾಡತಕ್ಕ ಅನ್ನ ಮತ್ತು ಅದರಿಂದ ನಮ್ಮ ಮನಸ್ಸು ಅದನ್ನ ಅನುಭವಿಸತಕ್ಕಂಥ ಸುಖ ಭೋಗ ಭಕ್ತೃತ್ವ, ಇದಕ್ಕೆ ನಿಯಾಮಕರಾಗಿರತಕ್ಕಂಥ ದೇವತೆ ಚಂದ್ರ. ಹೀಗೆ ಹೊರಗೆ ಇರತಕ್ಕಂಥ ಅನ್ನ ಅದನ್ನ ಭೋಗ ಮಾಡಿ ನಾವು ಅನುಭವಿಸತಕ್ಕಂಥ ಮಾನಸಿಕ ಮನೋಮಯ ಕೋಶದಲ್ಲಿ ನಡೆಯತಕ್ಕಂಥ ಸುಖಾನುಭವ, ಅದಕ್ಕೆ ದೇವತೆಯಾಗಿರ್ತಕ್ಕಂಥ ಚಂದ್ರ. ಇದು ಮೂರು ಅಕ್ಷರ ಇದನ್ನು ಕೂಡ ನಿಯಂತ್ರಿಸ್ತಾನೆ. ಅನ್ನ ಅಂದ್ರೆ ಅರ್ಥ ಅಂತ ಅತೀತಿ ಅನ್ನ ಅಲ್ಲಿ ಇದ್ದು ನಮ್ಮ ಇಂದ್ರಿಯಗಳಲ್ಲಿ ಇದ್ದು ನಮ್ಮ ಮನಸ್ಸಿನಲ್ಲಿ ನಿಯಾಮಕರಾಗಿದ್ದು ಸುಖವನ್ನು ಭೋಗಿಸುವ ಅವರು. ಈ ಪ್ರಪಂಚದಲ್ಲಿ ಇರತಕ್ಕಂತಹ ಸಮಸ್ತ ವಸ್ತು ಅವನಿಗೆ ಅನ್ನ, ಅದರ ಅರ್ಥ ಈ ಸರ್ವ ಸಂಹಾರಕನಾಗಿರುವವರು ಅವರು. ಹೀಗೆ ಮೂರು ಕಡೆಗಳ ಪೃಥ್ವಿ ಅಗ್ನಿ ಅನ್ನಗಳಲ್ಲಿ ಇರತಕ್ಕಂತಹ ಭಗವಂತ ಶನಿ ಮತ್ತು ಅಗ್ನಿ ಅಂತಂದ್ರೆ ಪಾವಕ ಅಂತ ಹೇಳ್ತಾರೆ, ಅಗ್ನಿಪುತ್ರನಾಗಿರ್ತಕ್ಕಂಥ ಪಾವಕ ಮತ್ತು ಚಂದ್ರ. ಈ ಮೂರು ದೇವತೆಗಳಲ್ಲಿ ಇದ್ದು ಪಿಂಡಾಂಡ ಪ್ರಕಾಂಡಗಳನ್ನು ನಿಯಂತ್ರಿಸುವ ಇದು ಭಗವಂತನ ವ್ಯಾಪ್ತ ರೂಪದ ಉಪಾಸನೆ. ಅದನ್ನೇ ಮತ್ತೆ ಅಂತರ್ಯಾಮಿ ರೂಪದಲ್ಲಿ ಉಪಾಸನೆ ಮಾಡ್ತಾ ಏಷ ಆದಿತ್ಯೇ ಪುರುಷಃ ಸೂರ್ಯಮಸ್ಮಿ ಸಹೇವಾಸ್ಮಿ, ಅದೇ ಭಗವಂತನ ರೂಪವನ್ನು ಸೂರ್ಯನಲ್ಲಿ ಇರತಕ್ಕಂಥ ವ್ಯಾಪ್ತ ರೂಪವೇ ನನ್ನೊಳಗೆ ಅಂತರ್ಯಾಮಿಯಾಗಿದೆ ಅನ್ನೋದನ್ನ ಗಾರ್ಹಪತ್ಯ ಉಪದೇಶ. ಇನ್ನು ಎರಡನೇ ಉಪದೇಶ ಅರ್ಹೈ ನಮ್ಮ ಹಾಗೆ ಪ್ರಚಲನ ವಿಶೇಷ. ಎರಡನೇ ಅಗ್ನಿ ದಕ್ಷಿಣ ಅಗ್ನಿ, ಮೊದಲು ಅದರಲ್ಲಿ ಅಭಿಸನ ಬೀಸಿ ಆಮೇಲೆ ಆಹ್ವಾನದಲ್ಲಿ ಹೋಮ ಮಾಡುವುದರಿಂದ ಎರಡನೇದಾಗಿ ದಕ್ಷಿಣಾಗ್ನಿ ಅಂತ ಬಂದು ದಕ್ಷಿಣಾಗ್ನಿಯ ಇನ್ನೊಂದು ಹೆಸರು ನಾನು ಹೇಳಿದ್ದೆ ಅನ್ವಾಹರಿ ಪ್ರಚಲ ಅಂತ. ಅನ್ವಾಹರಿಯ ಪ್ರಚಲ ರೂಪದ ಕರಚರಣಾದಿಗಳಿಂದ